ಹಸುಗಳನ್ನು ಸಾಕೊಂಡಿದ್ದಾರೆ. ಅವರ ತೋಟಕ್ಕೆ ನಾವು ಹೋಗಿ ನೋಡ್ಕೊಂಡು ಬಂದ್ವಿ, ಖುಷಿ ಅನಿಸ್ತು. 74 ವರ್ಷ ವಯಸ್ಸಿನ ಹರೀಶ್ ಅವರು ಇವತ್ತು ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ, ಅವರ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಹರೀಶ್ ಅಣ್ಣವರೇ ನಮಸ್ಕಾರ. ನಮಸ್ಕಾರ. ತಾವು ಇಂಜಿನಿಯರಿಂಗ್ ಮಾಡಿದ್ದು ಯಾವ ಇಸ್ವಿಯಲ್ಲಿ? 69ರಲ್ಲಿ ನಾನು ಕಂಪ್ಲೀಟ್ ಮಾಡಿದೆ ಇಂಜಿನಿಯರಿಂಗ್. ಅದಕ್ಕಿಂತ ಮೊದಲು ನನ್ನ ಪ್ರಿಲಿಮಿನರಿ ಎಜುಕೇಶನ್ ಹೈಸ್ಕೂಲ್ ಎಲ್ಲ ರಾಮಕೃಷ್ಣ ವಿದ್ಯಾಶಾಲಕ್ಕೆ. ನನ್ನ ಏನ ಒಂದು ಇದಿದ್ರು ರಾಮಕೃಷ್ಣ ವಿದ್ಯಾಶಾಲಕ್ಕೆ ಟ್ರಿಬ್ಯೂಟ್ ಮಾಡ್ತೇನೆ ನನ್ನ ಈ ಸ್ಥಿತಿಗೆ ಬರೋದಕ್ಕೆ. ಹೌದಾ? ಸಾಧಾರಣ 64ರಲ್ಲಿ ನಾನು PUC ರಾಮಕೃಷ್ಣ ವಿದ್ಯಾಶಾಲದಲ್ಲಿ ಮಾಡಿದೆ. ಅದಾದ ನಂತರ ಇಂಜಿನಿಯರಿಂಗ್ ಜಾಯಿನ್ ಆಗಿ ಅಲ್ಲೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಿನಲ್ಲಿ ನಾನು ಅಡ್ಮಿಷನ್ ತಗೊಂಡು 69ಕ್ಕೆ ನಾನು ಕಂಪ್ಲೀಟ್ ಮಾಡಿದೆ. 69ರಲ್ಲಿ BE ಮುಗಿಸ್ಕೊಂಡು ಮುಂದೆ ಯಾವ್ದಾದ್ರು ನಾವು ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಒಂದು ಯೋಚನೆಯಲ್ಲಿ ಹೆಜ್ಜೆ ಇಟ್ಟದ್ದು. ಅದು ಆಗದೆ ಮತ್ತೆ ಅದರ ದೃಷ್ಟಿಯಲ್ಲಿ ನಾನು ಕಿರ್ಲೋಸ್ಕರ್ ಇಂಜಿನಿಯರಿಂಗ್ ನಲ್ಲಿಯೂ ಟ್ರೈನಿಂಗ್ ತಗೊಂಡೆ. ನಂತರ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ನಲ್ಲಿ ಪಣಂಬೂರ್ನಲ್ಲಿ ಡ್ರೆಜಿಂಗ್ ಸೆಕ್ಷನ್ ನಲ್ಲಿ ವರ್ಕ್ ಮಾಡಿದೆ ಸ್ವಲ್ಪ ಸಮಯ. ಅದಾದ ನಂತರ ಕರ್ನಾಟಕ ಪಾಲಿಟೆಕ್ನಿಕ್ ನಲ್ಲಿ ಆಸ್ ಎ ಲೆಕ್ಚರರ್ ವರ್ಕ್ ಮಾಡಿದೆ 1.5 ವರ್ಷ. ಆ ನಂತರ KEB ನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಸೆಲೆಕ್ಟ್ ಆಗಿ ಮಂಡ್ಯದಲ್ಲಿ ನಾನು ಜೂನಿಯರ್ ಇಂಜಿನಿಯರಿಂಗ್ ಅಲ್ಲಿಯೂ ಕೂಡ 1.5 ವರ್ಷ ಹತ್ರ ವರ್ಕ್ ಮಾಡಿದ್ದೇನೆ. ಕೃಷಿಯಿಂದ ಆ ಸ್ಟೇಜ್ ನಲ್ಲಿ 24 ಅವರ್ಸ್ ಕೂಡ ಹೆಡ್ ಕ್ವಾರ್ಟರ್ಸ್ ನಲ್ಲೇ ಇರಬೇಕು ಅಂತ ಹೇಳುವ ಸ್ಥಿತಿ ಇತ್ತು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್. ಹಾಗಾಗಿ ನಾನು ಅದು ಸಾಧ್ಯ ಇಲ್ಲದೆ ಇರೋದ್ರಿಂದ ಮಡಿಕೇರಿನಲ್ಲಿ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗದೆ ರಿಸೈನ್ ಮಾಡಿ 1973ರಲ್ಲಿ ನಾನು ಇಲ್ಲಿ ಎಸ್ಟೇಟ್ ಬಂದು ಸೆಟ್ಲ್ ಆಗಿದೆ. 1973ರಲ್ಲಿ ತಾವು ಬಂದಾಗ ಮನೆಯಲ್ಲಿ ಯಾರ್ಯಾರು ಇದ್ರಿ? ನನ್ನ ತಂದೆಯವರು 73ರಲ್ಲಿ ತೀರ್ಕೊಂಡ್ರು. ಆ ಸಮಯಕ್ಕೆ ನಾನು ಇಲ್ಲಿ ಬರ್ಬೇಕಾಯ್ತು. ನನ್ನ ತಾಯಿ ಮಾತ್ರ ಇದ್ದದ್ರಿಂದ ನೋಡ್ಕೊಳ್ಳೋದಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳುವ ಒಂದು ಇದರಿಂದ 73ರಲ್ಲಿ ನಾನು ಬಂದು ಇಲ್ಲಿ ಎಸ್ಟೇಟ್ ಚಾರ್ಜ್ ತಕೊಂಡೆ. ಓಹೋ. ತಂದೆಯವರ ಹಿನ್ನೆಲೆಯನ್ನ ಸ್ವಲ್ಪ ಹೇಳ್ಬೋದಾ? ತಂದೆಯವರು ಶ್ರೀಮನ್ ಲೇಟ್ ಮಂಜುನಾಥಯ್ಯನವರ ಎಸ್ಟೇಟ್ ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು. ತುಂಬಾ ವರ್ಷದಿಂದ ಅಲ್ಲೇ ವರ್ಕ್ ಮಾಡ್ತಾ ಇದ್ರು. ಅವರು ಅವರ ಹೆಸರು MP ನಾರಾಯಣ ಅಂತ ಹೇಳಿಬಿಟ್ಟು. ಕಾಫಿ ಬೆಳೆಗಾರರು ಹೌದು, ಮತ್ತೆ ಮಂಜುನಾಥಯ್ಯನವರ ತೋಟವನ್ನು ನೋಡ್ಕೊಳ್ತಾ ಇದ್ರು. ಅಲ್ಲಿಯ ಮ್ಯಾನೇಜ್ಮೆಂಟ್ ನಲ್ಲಿ ಇದ್ರು. ಒಟ್ಟಿಗೆ ಸಮಯ ಆದಾಗ ಸಾಯಂಕಾಲದೊತ್ತಾದ್ರೂ ಬಂದುಬಿಟ್ಟು ಈ ತೋಟನ ಅಭಿವೃದ್ಧಿ ಮಾಡಿದ್ರು. ಇದು ಯಾರು ಸುಳಿದಾಡುವಂತ ಜಾಗ ಆಗಿರ್ಲಿಲ್ಲ ಅವಾಗ ನಾವು ಇದನ್ನ ತಕೊಂಡ ಸಮಯದ 1955-56 ಸಮಯದಲ್ಲಿ. ಬಿದಿರು ಹಿಂಡ್ಲು ಅಂತಂದ್ರೆ ಕಂಪ್ಲೀಟ್ ಬಿದಿರು ಹಿಂಡ್ಲು, ವರ್ಡಿಂಗ್ ಉಂಟು, ನರ ಮನುಷ್ಯರು ಕೂಡ ಓಡಾಡೋದಿಲ್ಲ ಅಂತ ಸಂಜೆ ಹೊತ್ತಾದ್ಮೇಲೆ ಅಂತ. ಆ ತರದ ಸ್ಥಿತಿ ಇದ್ದ ಜಾಗ ಅದು. ಅದನ್ನ ಡೆವಲಪ್ ಮಾಡಿಬಿಟ್ಟು 56ರಿಂದ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೆ. ತಂದೆಯವರು ಎಷ್ಟನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು? 63 ವಯಸ್ಸಾಗಿರುವಾಗ ಅವ್ರು ತೀರ್ಕೊಂಡ್ರು 1973. ಸಾಧಾರಣ 1927ರಿಂದ ಮಂಜುನಾಥಯ್ಯನವರ ಎಸ್ಟೇಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಅಪ್ಪ ತೀರ್ಕೊಂಡ ಸಂದರ್ಭದಲ್ಲಿ ಅಮ್ಮನ ಆರೋಗ್ಯ, ಅಮ್ಮನ ಒಂದು ಸ್ಥಿತಿಗತಿ ಹೇಗಿತ್ತು ಅಂದ್ರೆ ಆರೋಗ್ಯವಾಗಿದ್ರ ತೋಟ ನೋಡ್ಲಿಕ್ಕೆ? ಆಸ್ ಯೂಶುವಲ್ ಇರುವಂತ ಬೇಜಾರಾಯ್ತು. ಮಗ ಏನ್ ಮಾಡ್ತಾನ, ಮಗ ಮುಂದೆ ಇದ್ರ ಬಗ್ಗೆ ಯೋಚನೆ ಮಾಡೋದು ಹೇಗೆ ಏನು ಅಂತ ಹೇಳುವಂತ ಒಂದು ಸ್ಥಿತಿ ಇತ್ತು. ಅದನ್ನ ನಾನು ಯಾವಾಗ ರಿಸೈನ್ ಮಾಡಿ ಬಂದ್ರು ಅಮ್ಮನಿಗೂ ಒಂದು ಧೈರ್ಯ ಬಂತು, ಇಲ್ಲಿ ಸೆಟ್ಲ್ ಆಗ್ತಾನೆ ಅಂತ ಹೇಳುವಂತ. ಸಾಧಾರಣ 25 ಇಯರ್ಸ್ ನನಗೆ ನಾನು ಇಲ್ಲಿ ಬಂದು ಸೆಟ್ಲ್ ಆದಾಗ. ಹಾಗಾಗಿ ಅಲ್ಲಿಂದ ಮತ್ತೆ 3-4 ವರ್ಷ ಇಂಜಿನಿಯರಿಂಗ್ ಮಾಡಿಬಿಟ್ಟು ನಾನು ಇಲ್ಲಿ ಬರ್ಬೇಕಾಯ್ತಾ ಅಂತ ಹೇಳುವಂತ ಒಂದು ಆಟಿಟ್ಯೂಡ್ ಇತ್ತು. ಬಟ್ ದಿನ ಹೋದಾಗೆ ಅದಕ್ಕೆ ಅಡಾಪ್ಟಬಿಲಿಟಿ ಹಾಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡೆ. ಅದಕ್ಕೆ ನನ್ಗೆ ಬೇಕಾದಂತ ಗೈಡೆನ್ಸ್ ಎಲ್ಲ ಐ ಹ್ಯಾವ್ ಟು ರಿಮೆಂಬರ್ ಲೇಟ್ ಮಿಸ್ಟರ್ ಮಂಜುನಾಥಯ್ಯ. ನನ್ಗೆ ಪ್ರತಿಯೊಂದು A to Z ಕಾಫಿ ಎಸ್ಟೇಟಿನ ಬಗ್ಗೆ ಅವ್ರು ನನಗೆ ತಿಳುವಳಿಕೆ ನೀಡ್ತಾ ಇದ್ರು. ಮಂಜುನಾಥಯ್ಯನವ್ರನ್ನ ನೀವು ನೋಡಿದ್ರಿ, ಅವರ ಸಂಪರ್ಕ ಬಂದಿದೆ, ಅವರ ಮಾರ್ಗದರ್ಶನ ಸಿಕ್ಕಿದೆ? ಖಂಡಿತ ಖಂಡಿತ. ಸುದೈವ ಅಲ್ವಾ? ನೀವು ಎಷ್ಟು ಜನ ಮಕ್ಕಳು? ಅಕ್ಕ ತಂಗಿಯರು ಯಾರಿಲ್ಲ, ನಾನೊಬ್ಬನೇ ಮಗ. ಹಾಗಾದ್ರಿಂದ ಆ ಸ್ಥಿತಿನಲ್ಲಿ ನಾನು ಬಂದಿರ್ಲೇಬೇಕಾಯ್ತು, ಅದು ಒಂದು ರೀಸನ್. ಹೌದು, ಅನಿವಾರ್ಯ ಆಯ್ತು. ಮತ್ತೆ ಅನಿವಾರ್ಯ ಆಯ್ತು. ನಿಮ್ಗೂ ಆಸಕ್ತಿ ಇತ್ತೇನೋ ಅಲ್ವಾ? ಆಸಕ್ತಿ ಇತ್ತು, ಆದ್ರೆ ಇಂಜಿನಿಯರಿಂಗ್ ಹೋದ್ರಿಂದ ಇಂಜಿನಿಯರಿಂಗ್ ಕಡೆ ಒಲವು ಜಾಸ್ತಿ ಇತ್ತು. ಅಂದ್ರೆ ಅದನ್ನ ನೋಡೋಣ ಮುಂದಕ್ಕೆ ದಿನ ಹೋದಾಗೆ. ನಾನು ಇಲ್ಲಿ ಟೆಕ್ನಿಕಲ್ ಲೈನ್ ನಲ್ಲಿ ಏನೇನು ಅಡಾಪ್ಟಬಿಲಿಟಿ ಮಾಡ್ಕೊಳ್ಲಿಕ್ಕಾಗುತ್ತೋ, ಮೆಷಿನರಿ ಎಲ್ಲೆಲ್ಲಿ ಸಾಧ್ಯತೆ ಉಂಟು ಅಲ್ಲೆಲ್ಲ ಅದನ್ನ ನಾನು ಯೂಟಿಲೈಸ್ ಮಾಡೋದಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಳ್ಳೋಣ ಅಂತ ಹೇಳೋ ಒಂದು ಇದಕ್ಕೆ ಬಂದೆ. 1973ರಲ್ಲಿ ತಾವು ಬಂದಾಗ ತೋಟದ ಪರಿಸ್ಥಿತಿ, ಅಲ್ಲಿಯ ಜಾಗದ ಪರಿಸ್ಥಿತಿ ಹೇಗಿತ್ತು? 73ರಲ್ಲಿ ಬಂದಾಗ ಅದು ಚೆನ್ನಾಗೇ ಇತ್ತು, ಏನು ಅದರ ಬಗ್ಗೆ ಕಮೆಂಟ್ಸ್ ಇಲ್ಲ. ಆತರ ಮೇಂಟೈನ್ ಮಾಡಿದ್ರು ನನಗೆ ಹ್ಯಾಂಡ್ ಓವರ್ ಮಾಡಕ್ ಆಗುವಾಗ ಅಷ್ಟು ಇದರಲ್ಲಿ ಇತ್ತು. ಅದು ಪ್ರೈಮ್ ಆಫ್ ದ ಯೂತ್ ಫಾರ್ ದ ಪ್ಲಾಂಟ್ಸ್ ಅಂತ ಹೇಳುವ ಇದಿತ್ತು, ಒಳ್ಳೆಯ ಈಲ್ಡ್ ಕೂಡ ಬರ್ತಾ ಇತ್ತು. ಆದ್ರೆ ಆ ಟೈಮ್ನಲ್ಲಿ ಎಲ್ರಿಗೂ ಗೊತ್ತಿರುವಂತೆ ಕಾಫಿಗೆ ಏನಿತ್ತು ಪ್ರೈಸ್ ಏನು ಅಂತ ಹೇಳ್ಕೊಂಡು ಅಂತ ಇದ್ರಲ್ಲಿಯೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಹೋಗುವಷ್ಟು, ಅಂದ್ರೆ ನನಗೆ ಎರಡು ದೋಣಿಲಿ ಕಾಲ್ ಇಟ್ಕೊಂಡು ಹೋಗೋದಕ್ಕಿಂತ ಇದು ಒಳ್ಳೇದು ಅಂತ ಹೇಳ್ಕೊಂಡು ಒಂದು ಸಜೆಷನ್ ಕೂಡ ಮಂಜುನಾಥನವರು ಕೊಟ್ಟಿದ್ರು. ಇದರಿಂದ ಮುಂದೆ ಕಂಡೀಷನ್ ಎಸ್ಟೇಟ್ ನ ತಕೊಂಡು ಹೋಗೋದು ಏನ್ ಹಾಳಾಗಿರ್ಲಿಲ್ಲ, ಹಾಗಾದ್ರಿಂದ ಅದನ್ನ ಮುಂದುವರಿಸಿಕೊಂಡು ಹೋದ್ರೆ ಅದಕ್ಕೆ ಬೇಕಾದಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದೆ. ಹೌದು ಹೌದು, ನಿಮಗೂ ಒಂದು ಪರಿಸ್ಥಿತಿ ಚೆನ್ನಾಗಿದೆ ಅಂತ ಅನಿಸ್ತು, ಹಾಗೆ ಏನು ಕಷ್ಟ ಅಂತ ಅನಿಸ್ಲಿಲ್ಲ. ಅಲ್ಲ ಏನಿದ್ರು ಕೂಡ ಈ ಒಂದು ವರ್ಡಿಂಗ್ ಇದೆ, ಅಪ್ಪನಟ್ಟ ಆಲದ ಮರ ಎಷ್ಟುವರೆಗೆ ಬರುತ್ತೆ ಅಂತ, ಕೂಡಿಟ್ಟ ಹಣ ಎಷ್ಟುವರೆಗೆ ಬರುತ್ತೆ ಅಂತ. ನಾವು ಅಲ್ಲಿ ಸ್ವತಃ ಉದ್ಯೋಗ ಮಾಡಿ ಅದರಲ್ಲಿ ಕಷ್ಟಪಟ್ಟರೆ ಮಾತ್ರ ನಮಗೆ ಕೈಗೆ ದಕ್ಕುತ್ತೆ. ಹೌದು, ನಾವು ಏನು ಮಾಡದೆ ಕೂತ್ಕೊಂಡ್ರೆ ಭೂದೇವಿ ನಮಗೆ ಕೊಡಲ್ಲ. ನಾವು ಒಂದು ಹಾರ್ಡ್ಶಿಪ್ ಪುಟಿನ್ ಮಾಡ್ಲೇಬೇಕು, ಯಾವುದೇ ಒಂದು ಫೀಲ್ಡ್ ಅಲ್ಲಾದ್ರೂ ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು. ಅಲ್ವಾ, ಮಾಡದೆ ಹೋದ್ರೆ ಸುಮ್ನೆ ಮತ್ತೆ ಉಂಟು ಅಂತ ಹೇಳಿಕೊಂಡು ಇರ್ಬೇಕಾಗತ್ತೆ ಅಷ್ಟೇನೆ. ಅಪ್ಪ ಮಾಡಿದ್ದ ತೋಟ ಎಷ್ಟು ನೀವು 1973ರಲ್ಲಿ ಬಂದ? ಒಂದು 6 ಎಕರೆ ಗದ್ದೆ, ಒಂದು 16 ಎಕರೆ ಕಾಫಿ ತೋಟ. ಓಹೋಹೋ, ಆಮೇಲೆ ಹಸುಗಳು ಎಮ್ಮೆಗಳು ಈ ತರ ಜಾನುವಾರು? ಹಸು ಇತ್ತು, ನಮ್ ತಂದೆ ತಾಯಿಗೆ ಹಸುಗಳ ಬಗ್ಗೆ ಅಭಿಮಾನ ಇತ್ತು, ಮೊದ್ಲಿಂದಾನೇ ಸಾಕ್ತಾ ಇದ್ರು. ಇಲ್ಲಿಗೆ ಬಂದ ಬೇಲೆ ಅಂತಲ್ಲ, ಮೊದ್ಲು ಅವರು ವರ್ಕ್ ಮಾಡ್ತಾ ಇರುವ ಜಾಗದಲ್ಲೇ ಹಸುಗಳು ಇದ್ದು. ಇಲ್ಲಿ ಬಂದ್ಮೇಲೆ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದು, ಡೈರಿ ಅಂತ ಹೇಳ್ಕೊಂಡು ಹಾಗೆ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಅಂತ ಮಾಡ್ಕೊಳ್ಲಿಲ್ಲ. ನಮಗೆ ಮನೆ ಖರ್ಚಿಗೆ ಆಗುವಷ್ಟು ಜಾಸ್ತಿ ಅಂದ್ರೆ ಹೊರಗಡೆಗೆ ಹಾಲು ಸೇಲ್ ಮಾಡುವ, ಇಲ್ಲಿ ಯಾಕೆ ವ್ಯವಸ್ಥೆ ಇಲ್ಲ ನಮಗೆ ಸರಿಯಾಗಿ. ಎಲ್ಲಿವರೆಗೆ ಅಂತಂದ್ರೆ ನಮಗೆ ಇಲ್ಲಿಂದ 12 ಕಿಲೋಮೀಟರ್ ಹೋಗ್ಬೇಕು ಡೈರಿಗೆ ನಾವು ಮಿಲ್ಕ್ ಟೆಂಡರ್ ಮಾಡ್ಬೇಕಾದ್ರೆ. ಆ ಸ್ಥಿತಿನಲ್ಲಿ ನಮಗೆ ಬೇಕಾದಷ್ಟು ಮಾತ್ರ ಸ್ವಲ್ಪ ಜಾಸ್ತಿ ಇದ್ದದನ್ನ ಹೊರಗಡೆ ಕೊಡ್ತಾ ಇದ್ದ. ಹೌದು, ಈಗ ಎಷ್ಟು ತೋಟ ಇದೆ, ಎಷ್ಟು ಗದ್ದೆ ಇದೆ, ಎಷ್ಟು ಹಸುಗಳು ಅಥವಾ ಎಮ್ಮೆಗಳು ಇದಾವೆ ಹೇಳ್ಬೋದಾ? ಇವಾಗ 2 ಮಿಲ್ಕಿಂಗ್ ಹಸುಗಳಿದೆ, ಒಟ್ಟು ಒಂದು 3 ಹಸುಗಳನ್ನ ಸಾಕೊಂಡಿದ್ದೇನೆ ಈಗ ಸದ್ಯದ ಮಟ್ಟಿಗೆ. ಮೊದಲು ಇತ್ತು 7-8 ಹಸುಗಳಿತ್ತು, ಅದೆಲ್ಲ ರೆಡ್ಯೂಸ್ ಮಾಡಿಬಿಟ್ಟು ಈಗ ಇಷ್ಟಕ್ಕೆ ಇಟ್ಕೊಂಡಿದ್ದೀನಿ. ಮನೆ ಖರ್ಚಿಗೆ ಹಾಲು ಸಿಗುವ ಹಾಗೆ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಆದಷ್ಟು ಮಾಡಿಕೊಳ್ಳೋದು. ಸರಿನೇ, ಗದ್ದೆ ಎಷ್ಟಿದೆ ತಮ್ದು ಈಗ ತೋಟ? ಈಗ ಸಾಧಾರಣ ಅದಕ್ಕೆ ನಾನೊಂದು 8 ಎಕರೆ ಕಾಫಿ ಆಡ್ ಮಾಡಿದ್ದೇನೆ, ಸಾಧಾರಣ ಅಷ್ಟು ಬರುತ್ತೆ. ಆಮೇಲೆ ಗದ್ದೆಯನ್ನು ಸ್ವಲ್ಪ ಕಾಫಿ ವ್ಯವಸಾಯಕ್ಕೆ ಕನ್ವರ್ಟ್ ಮಾಡಿಕೊಂಡು ಅಡಿಕೆ ರೋಬಸ್ಟ 2 ಹಾಕೊಂಡಾಗಿದೆ. ಈಗ ಒಟ್ಟು 8 ಎಕರೆ ತೋಟ ಆದಂತಾಯ್ತು ಹರೀಶಣ್ಣ? ಸಾಧಾರಣ 26 ಎಕರೆ ತೋಟ. 26 ಎಕರೆ ತೋಟ ಮತ್ತು ಗದ್ದೆ? 4 ಎಕರೆ ಗದ್ದೆ ಮಾಡ್ತಾ ಇದ್ದೇನೆ, 2 ಎಕರೆ ಕನ್ವರ್ಟ್ ಮಾಡಿದೆ ನೋಡಿ. ಹಾಗಾಗಿ ಈಗಲೂ ಭತ್ತ ಬೆಳೀತಿದ್ದೀರಿ ಅಲ್ವಾ? ಹೌದು. ಯಾವ ತಳಿಯನ್ನ ನೀವು ಇಷ್ಟಪಟ್ಟು ಬೆಳೆಯೋದು? ಸ್ವಂತ ಉಪಯೋಗಕ್ಕೆ ತಕ್ಕಂತ ಮಾಡುವಾಗ ನಾವು ಸಣ್ಣ ಭತ್ತನ್ನ ಪ್ರಿಫರ್ ಮಾಡ್ತೇವೆ, ಹಾಗಾಗಿ ಜೀರಿಗೆ ಸಣ್ಣವೂ ಹಾಕೊಂಡಿದ್ದೇನೆ, ಜೊತೆಗೆ ಕೊಡಗಿನ ಸಣ್ಣ ಭತ್ತ ಇದೆ ಉಪಯೋಗ ಮಾಡ್ತೇನೆ. ಅದು ಯಾಕೆಂದ್ರೆ ನಮಗೆ ನಮ್ಮ ಮನೆ ಖರ್ಚಿಗೆ ಬೇಕಾಗುವಷ್ಟು 2.5 ಎಕರೆನಲ್ಲಿ ಅದನ್ನ ಮಾಡ್ಕೊಂಡು ಉಳಿದದಲ್ಲಿ ಈ ವರ್ಷ ಬಿಡಿ, ಈ ವರ್ಷದ ಸ್ಥಿತಿ ಇಲ್ಲ, ಉಳಿದ ಇದಕ್ಕೆ ಬೇರೆ ಇಂಟಾನ ತಳಿ ಆ ತರದ್ದು ಹಾಕೊಳ್ತೇನೆ. ಸ್ವಲ್ಪ ಹೈ ಯೀಲ್ಡಿಂಗ್ ವೆರೈಟಿ. ಮಳೆ ಕಂಟಿನ್ಯೂಸ್ ಆಗಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಫ್ಲೋ ಆಫ್ ವಾಟರ್ ಕಂಟ್ರೋಲ್ ಮಾಡೋದು ಕೂಡ ಸ್ವಲ್ಪ ಕಷ್ಟ. ನಮ್ಮ ಫೀಲ್ಡ್ಸ್ ಆ ತರ ಇದೆ, ಹಾಗಾದ್ರಿಂದ ಅದಕ್ಕೆ ತಕ್ಕಂತೆ ಮಾಡಿಕೊಳ್ತಾ ಇರೋದು ವ್ಯವಸಾಯ. 1973ರಿಂದನು ಭತ್ತವನ್ನ ಬೆಳ್ಕೊಂತ ಬಂದಿದ್ರಿ ಅಲ್ವಾ? 6 ಎಕರೆನಲ್ಲಿ ಬೆಳೀತಾ ಇದ್ದೆ, ಈಗ ಸದ್ಯದಲ್ಲಿ ಒಂದು 10-15 ವರ್ಷ ಆಯ್ತು, ಅದನ್ನ 4 ಎಕರೆ ರೆಡ್ಯೂಸ್ ಮಾಡ್ಕೊಂಡು ಉಳಿದದನ್ನ ಕಾಫಿ ಮತ್ತು ಅಡಿಕೆ ಹಾಕೊಂಡಿದ್ದೇನೆ. ಹಸುಗಳನ್ನ ಸಾಕೊಂತ ಬಂದಿದ್ರಿ, ಗೊಬ್ಬರಕ್ಕೆ ಅನುಕೂಲ ಆಯ್ತು, ಗೋಬರ್ ಗ್ಯಾಸ್ ಇದೆ ಅಂತ ಹೇಳ್ತಾರೆ. ಹೌದೌದು, ಗೋಬರ್ ಗ್ಯಾಸ್ ಇದೆ. 24ಕ್ಕೆ ನಾವು ಈ ಪ್ರೆಸೆಂಟ್ ಜಾಗಕ್ಕೆ ಬಂದದ್ದು, ಅಲ್ಲಿಂದ ನಾನು ರಿಸೈನ್ ಮಾಡಿ ಬಂದಾದ್ಮೇಲೆ ಅಲ್ಲಿಂದ ಗೋಬರ್ ಗ್ಯಾಸ್ ಇದೆ. ಎಂತದ್ದು, ಡ್ರಮ್ ಮಾದರಿನ ಅಥವಾ? ಡ್ರಮ್ ಮಾದರಿ ಗೋಬರ್ ಗ್ಯಾಸ್, ಅರ್ಲಿಯರ್ ಡಿಸೈನ್ ಏನಿತ್ತು ಅದರ ಪ್ರಕಾರನೇ ಮಾಡಿದ್ದು. ಸ್ಟೀಲ್ ಡ್ರಮ್ ಇತ್ತು, ಅದನ್ನ ತೆಗೆದು ಈಗ HDPE ಡ್ರಮ್ಸ್ ಯೂಸ್ ಮಾಡ್ತಾ ಇದ್ದೆ. ಓಹೋ, HDPE ಡ್ರಮ್ ಹಾಕಿ ಎಷ್ಟು ವರ್ಷ ಆದಂಗ ಆಯ್ತು? 20 ವರ್ಷದ ಹತ್ರ ಆಯ್ತು. ಚೆನ್ನಾಗಿ ಬಳಕೆ ಆಗ್ತಾ ಇದೆ? ಚೆನ್ನಾಗಿ ಬಳಕೆ ಆಗ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಅದಕ್ಕೆ ಸ್ವಲ್ಪ ವೇಟೇಜ್ ಕೊಡ್ಬೇಕಾಗುತ್ತೆ, ಯಾಕೆಂದ್ರೆ ಪೆಟ್ರೋಲಿಯಂ ಗ್ಯಾಸಿನ ಪ್ರೆಷರ್ ಇದ್ರಲ್ಲಿ ಸಿಗೋದಿಲ್ಲ. ಪ್ರೆಷರ್ ಸ್ವಲ್ಪ ನಮಗೆ ಕಮ್ಮಿ ಇದ್ರೂ ಕೂಡ ನಮ್ಮ ದಿನನಿತ್ಯದ ಅಡಿಗೆಗೆ ಏನು ತೊಂದರೆ ಆಗೋದಿಲ್ಲ. ಬಾಯ್ಲರ್ ಹೀಟ್. ಮನೆಯಲ್ಲಿ ಸಿಲಿಂಡರ್ ಎಷ್ಟು ತಿಂಗಳಿಗೊಂದ್ಸಾರಿ ಬೇಕಾಗ್ತದೆ? ವರ್ಷಕ್ಕೆ 2 ಸಿಲಿಂಡರ್ ಇದ್ರೆ ದೊಡ್ಡದು ನೋಡಿ, 2 ಸಿಲಿಂಡರ್ 3 ಸಿಲಿಂಡರ್ ಬೇಕಾಗ್ಬಹುದು ಅಷ್ಟೇ. ಮತ್ತು ಸೌದೆ ಒಲೆಯನ್ನು ಇಟ್ಕೊಂಡಿರ್ಬೇಕಲ್ವಾ? ಸೌದೆ ಒಲೆ ಇದೆ, ಅಂದ್ರೆ ಅದು ಅಕೇಶನಲ್ಲಿ ಏನಾದ್ರೂ ಒಂದು ಫಂಕ್ಷನ್ ಗೆ ಬೇಕು ಅಂತ ಹೇಳಿದ್ರೆ, ಅಥವಾ ನಮಗೆ ದನಗಳಿಗೆ ಏನಾದ್ರೂ ನೀರ್ ಕಾಯಿಸ್ಲಿಕ್ಕೆ ಅಥವಾ ಅದಕ್ಕೆಲ್ಲ ಬೇಕಾಗತ್ತೆ, ಅದಕ್ಕೆ ಸ್ವಲ್ಪ ಸೌದೆ ಒಲೆ ಇಟ್ಕೊಂಡಿದ್ದೇವೆ, ಇಲ್ಲ ಅಂತಿಲ್ಲ. ಗೋಬರ್ ಗ್ಯಾಸ್ ಅನ್ನೇ ಹೆಚ್ಚಾಗಿ ನೀವು ಬಳಕೆ ಮಾಡ್ತಾ ಇದ್ರಿ, ಅದರಿಂದ ಪ್ರಯೋಜನ ಆಗಿದೆ, ಅದನ್ನು ಬಿಟ್ಟಿಲ್ಲ, ಕಾಪಾಡ್ಕೊಂಡು ಬರ್ತಾ ಇರೋದು ಅನುಕೂಲನೇ ಅಲ್ವಾ? ಖಂಡಿತವಾಗಿ, ಯಾಕಂದ್ರೆ ಈಗ ದನ ಇರೋದ್ರಿಂದ ಗೋಬರ್ ಗ್ಯಾಸ್ ಆಗುತ್ತೆ, ಸಗಣಿ ಸಿಗುತ್ತೆ, ಮತ್ತೆ ಹಾಲಿನ ಬೇರೆ ಎಲ್ಲ ಸೈಡ್ ಉತ್ಪನ್ನಗಳು ಎಲ್ಲ ಸಿಗೋದ್ರಿಂದ ಅದಕ್ಕೆ ಅಷ್ಟೇ ಅಡ್ವಾಂಟೇಜ್ ಇದೆ. ಪ್ರತಿ ಒಂದು ರೈತ ಕುಟುಂಬದಲ್ಲಿಯೂ ಕೂಡ ಈಗ ನಾವೇನು ಕಾಫಿ ಪ್ಲಾಂಟೇಶ್ ದೊಡ್ಡದಾಗಿ ಹೇಳಿಕೊಳ್ಳುವಂತದ್ದಲ್ಲ, ಆದ್ರೆ ರೈತ ಕುಟುಂಬದ ಲೆಕ್ಕದಲ್ಲೇ ಬರುತ್ತೆ ಕಾಫಿ ಪ್ಲಾಂಟೇಶನ್ ಕೂಡ. ಅವಾಗ ಗೋವಿನ ಮಹತ್ವ ಅಷ್ಟೇ ಇದೆ. ಹೌದು ಹೌದು, ನಿಜ. ಈಗ ಗೋಬರ್ ಅನಿಲ ಘಟಕದ ಹೊರಗಡೆ ಬರುತ್ತಲ್ಲ ಬಗ್ಗಡ, ಅದನ್ನೇನಾದ್ರೂ ನೀವು ಎರೆಹುಳು ಗೊಬ್ಬರ ಮಾಡ್ಲಿಕ್ಕೆ ಅಥವಾ ಕಾಂಪೋಸ್ಟ್? ಎರೆಹುಳು ಗೊಬ್ಬರ ಅಂತ ಮಾಡುದಿಲ್ಲ, ಆದ್ರೆ ನಾನು ಈ ಕಾಫಿ ಹಸ್ಕೆಲ್ಲ ಬರೋದ್ರಿಂದ ಅದನ್ನ ಬಳಸಿಕೊಂಡು ಕಾಂಪೋಸ್ಟ್ ಮಾಡ್ಕೊಳ್ತೇನೆ. ಕಾಂಪೋಸ್ಟ್ ಫರ್ಟಿಲೈಸರ್ ಮಾಡಿದ್ರೆ ನಮ್ ತೋಟಕ್ಕೆ ಬೇಕಾದ ಒಂದೇ ವರ್ಷದಲ್ಲಿ ಎಂಟೈರ್ ಏರಿಯಾಕ್ಕೆ ಕೊಡ್ತೇನೆ ಅಂತಲ್ಲ, ಎರಡು ವರ್ಷ ಮೂರು ವರ್ಷಕ್ಕೆ ಕಾಂಪೋಸ್ಟ್ ಮೆನ್ಯೂರ್ ಅಪ್ಲೈ ಮಾಡ್ತೇನೆ ಅಲ್ವಾ. ಯಾಕಂದ್ರೆ ನಾವು ಹೊರಗಡೆ ಇಂದ ಗೊಬ್ಬರ ತರುವ ಸಮಯ ಬರಲ್ಲ. ಹೌದು, ಪಲ್ಪಿಂಗ್ ಯೂನಿಟ್ ಇದೆ ಅಲ್ವಾ? ಪಲ್ಪಿಂಗ್ ಯೂನಿಟ್ ಇದೆ. ಅದನ್ನ ಯಾವಾಗ ಮಾಡಿಸ್ಕೊಂಡ್ರಿ? ಪಲ್ಪಿಂಗ್ ಯೂನಿಟ್ ಸಾಧಾರಣ ಫಸ್ಟ್ ಕ್ರಾಪ್ ನಮಗೆ 63-64 ಆವತ್ತಿಂದ ಫಸ್ಟ್ ಒಂದು ವರ್ಷ ಆ ಟೈಮ್ ನಲ್ಲಿ ಸಿವಿಎಸ್ ಬ್ರದರ್ಸ್ ಅಂತ ಹೇಳ್ಕೊಂಡು ಇಂಜಿನಿಯರ್ಸ್ ತಯಾರು ಮಾಡಿದಂತ ಮಿಷಿನರಿ ಅದು ಕೊಡಗಿನಲ್ಲೇ. ಅವರು ಫಸ್ಟ್ ಇಯರ್ ಅವರ ಯೂನಿಟ್ ತಂದು ಬಿಟ್ಟು ಫಿಕ್ಸ್ ಮಾಡಿ ಪಲ್ಪ್ ಮಾಡಿ ಮಾಡಿದ್ದು. ಅದರ ಮುಂದಿನ ವರ್ಷ ಏನು ಅದ್ರಲ್ಲಿ ರಿಟರ್ನ್ಸ್ ಬಂತು, ಅದನ್ನ ಇಮಿಡಿಯೇಟ್ ಆಗಿ ಹಾಕಿ ಅಲ್ಲಿ ಆವಾಗ್ಲೇನೆ ಎಸ್ಟಾಬ್ಲಿಷ್ ಮಾಡಿದ್ದಾವೆ ಯೂನಿಟ್. ಮತ್ತೆ ಮಾಡರ್ನೈಸ್ ಆದಾಗೆ ವಾಷಿಂಗ್ ಮೆಷಿನ್ ಅದನ್ನೆಲ್ಲ ಆಡ್ ಮಾಡಿಕೊಂಡು ನಾನು ಇದಕ್ಕೆ ಬಂದ ಮೇಲಿಂದ ಅದೇ ನಾ ಹೇಳಿದ್ದು, ಮೆಷಿನರಿ ಬಗ್ಗೆ ನಾವು ನಮ್ಮ ನಾಲೆಜ್ ಯಾವ ತರ ಉಪಯೋಗಿಸ್ಕೊಳ್ಬಹುದು ಅಂತ ಅಲ್ಲಿಂದಾನೆ ಸ್ಟಾರ್ಟ್ ಆಯ್ತಲ್ಲಿ ಅಲ್ವಾ ನೋಡಿ. ಅದಾಗ್ಲಿ ಅಥವಾ ಟಿಲ್ಲರ್ ಆಗ್ಲಿ ಅದೆಲ್ಲ ಆವಾಗಿಂದಾನೆ ಇರಿಗೇಷನ್ ಸಿಸ್ಟಮ್ ಗೆ ಎಲ್ಲದಕ್ಕೂ ನಾವು ನಮ್ಮ ಟೆಕ್ನಿಕಲ್ ನ ಯೂಸ್ ಮಾಡಿಕೊಂಡು ಮಾಡ್ಲಿಕ್ಕೆ ಆಯ್ತು. ನಿಜ ನಿಜ, ಸುಮಾರು ಜನ ಇವತ್ತು ಪಲ್ಪ್ ಮಾಡ್ತಾ ಇಲ್ಲ, ಎಲ್ಲ ಆಗಿಂದಾಗೆ ಒಣಗಿಸ್ಬಿಟ್ಟು ಮಾರಾಟ ಮಾಡ್ತಾರೆ. ನಿಮ್ ತಂದೆಯವರು ಮಾಡಿದ್ದು, ನೀವು ಅದನ್ನ ಕಾಪಾಡ್ಕೊಂಡು ಬಂದ್ರಿ ಮತ್ತೆ ಅದರಲ್ಲಿ ಸುಧಾರಣೆಯನ್ನ ಮಾಡ್ಕೊಂಡಿದ್ರಿ, ಅನುಕೂಲ ಆಗಿದೆ. ಪಲ್ಪಿಂಗ್ ಘಟಕಗಳನ್ನ ಅಥವಾ ಯೂನಿಟ್ ಅನ್ನ ಇಟ್ಕೊಳ್ಳೋದ್ರಿಂದ ನೀವು ಕಂಡಿರುವ ಪ್ರಯೋಜನದ ಬಗ್ಗೆ ಉಲ್ಲೇಖ ಮಾಡಬಹುದಾ? ಖಂಡಿತವಾಗಿ, ಯಾಕೆಂದ್ರೆ ಪಲ್ಪಿಂಗ್ ಯೂನಿಟ್ ನಾವು ಅದನ್ನ ರೀಸರ್ಕ್ಯುಲೇಟ್ ಮಾಡಿಕೊಂಡು ಆದಷ್ಟು ಮಿನಿಮೈಸ್ ಮಾಡ್ಕೊಳ್ಬಹುದು ನೀರಿನ ಕನ್ಸಂಪ್ಷನ್. ಜೊತೆಗೆ ಪಲ್ಪ್ ಮಾಡಿದ ಇದನ್ನ ಫ್ರೆಶ್ ವಾಟರ್ ನಲ್ಲಿ ಕ್ಲೀನ್ ಮಾಡುತ್ತೆ ವಾಷಿಂಗ್ ಮೆಷಿನ್ ಇರೋದ್ರಿಂದ. ಬೀನ್ ಅಷ್ಟು ಪಕ್ಕ ಕರೆಕ್ಟ್ ಆಗಿ ಚಂದ ಇರುತ್ತೆ ವಾಶ್ಡ್ ಬೀನ್. ಅಕಸ್ಮಾತ್ ಪಲ್ಪ್ ಸ್ಟೋರ್ ಮಾಡ್ಲಿಕ್ಕೆ ಸಾಧ್ಯತೆ ಇದ್ರೆ ವಾಶ್ ಆದ್ಮೇಲೆ ಅದರ ಕ್ವಾಲಿಟಿಯೇ ಡಿಫರೆಂಟ್. ಯಾಕಂದ್ರೆ ಕೆಮಿಕಲ್ ಏನು ಯೂಸ್ ಮಾಡಲ್ಲ, ಹಾಗೇನೆ ಕ್ಲೀನ್ ವಾಟರ್ ನಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದನ್ನ ಮತ್ತೆ ನೆಕ್ಸ್ಟ್ ಡೇ ವಾಟರ್ ರಿಲೀಸ್ ಮಾಡಿ ಡ್ರೈ ಮಾಡ್ತೇವೆ. ಒಳ್ಳೆ ಬಿಸಿಲೆಲ್ಲ ಇದ್ರೆ 5-6 ದಿನದ ಒಳಗಡೆ ಕ್ಲೀನ್ ಆಗಿ ಒಳಗಡೆ ಪಾರ್ಚ್ಮೆಂಟ್ ರೆಡಿಯಾಗಿ ಸಿಕ್ಕಿಬಿಡುತ್ತೆ. ಆ ಲೆಕ್ಕದಲ್ಲಿ ಈಗ ಚೆರಿ ಮಾಡ್ತು ಅಂತ ಹೇಳಿದ್ರೆ ಈ ಸನ್ಲೈಟ್ ಕರೆಕ್ಟ್ ಇಲ್ಲ, ಅದರ ಲೇಬರ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕ್ವಾಂಟಿಟಿ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅದರ ವರ್ಕೇ ಬೇರೆ ತರ ಆಗೋದು. ಸರಿ ಅಂತ ನಾವೇನ್ ಹೇಳ್ತೇವೋ ಅದನ್ನ ಮಾಡ್ಲಿಕ್ಕೆ ಅಷ್ಟೇ ಪ್ರೊಸೆಸ್ ಇದು. ವಿತಿನ್ 5-6 ಡೇಸ್ ಒಳಗಡೆ ಹೋಗಿ ಆಯ್ತು. ಅವಾಗ ನಮಗೆ ಕ್ವಾಲಿಟಿ ಕಾಫಿಯೂ ಸಿಕ್ಕಿದಾಗಾಯ್ತು, ಪಲ್ಪ್ ಮಾಡಿದ್ರದ್ದು ಸಿಪ್ಪೆ ಕಾಂಪೋಸ್ಟ್ ಸಿಕ್ಕಿದಾಗಾಯ್ತು. ಬೆಲೆನೂ ಹೆಚ್ಚಿಗೆ ಸಿಗುತ್ತೆ, ಬೆಲೆ ಸಿಗುತ್ತೆ. ಅದರಲ್ಲಿ ರೇಷಿಯೋ ಸ್ವಲ್ಪ ವ್ಯತ್ಯಾಸ ಇರಬಹುದು, ರೇಟ್ ಜಾಸ್ತಿ ಸಿಗುತ್ತೆ ಡೆಫಿನೆಟ್. ಅದ್ರ ಕ್ವಾಲಿಟಿನ ಮೇಂಟೈನ್ ಮಾಡಿದ್ರೆ ಇನ್ನೂ ಬೆಟರ್. ಆದ್ರೆ ಅದರ ಅಡ್ವಾಂಟೇಜ್ ಮಲ್ಟಿಪಲ್. ಹೌದು ಹೌದು, ನಿಜ. ಒಳಗಡೆ ಬೇಗ ಹೋಗುತ್ತೆ, ಸೇಫರ್, ಹಸ್ಕ್ ಸಿಗೋದ್ರಿಂದ ಕಾಂಪೋಸ್ಟ್ ಅನುಕೂಲ ಆಗುತ್ತೆ. ಅದೇ ನಾ ಹೇಳಿದ ಹಸ್ಕ್ ಇರುತ್ತೆ, ಮೆನ್ಯೂರ್ ಇರುತ್ತೆ, ಕಾಂಪೋಸ್ಟ್ ಮಾಡಕ್ಕಾಗತ್ತೆ. ಆಲ್ ಇಂಟರ್ಲಿಂಕ್ಡ್ ಈ ಕ್ಯಾಟಲ್ ರೇರಿಂಗ್ ಇದು ಎಲ್ಲ. ಹೌದು ಹೌದು, ನಿಜ. ಗೊಬ್ಬರ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಈಗ ನೀವು ಕಾಫಿ ಪಲ್ಪಿಂಗ್ ಯೂನಿಟ್ ನಿಂದ ಹೊರಗಡೆ ಬರುತ್ತಲ್ಲ ಕಾಫಿ ಬೀಜ ತೊಳೆದ ನೀರನ್ನ, ಅದನ್ನ ಹೇಗೆ ಮರುಬಳಕೆ ಮಾಡ್ಕೊಳ್ತೀರಿ? ವಾಷಿಂಗ್ ಮೆಷಿನ್ ಇಂದ ಹೋದದ್ದು, ಅದರಲ್ಲಿ ಮ್ಯೂಕಸ್ ಜಾಸ್ತಿ ಇರೋದ್ರಿಂದ ಅದನ್ನ ನಾವು ಎಲ್ಲಿಯೂ ಹೊರಗಡೆ ಬಿಡುವಾಗಿಲ್ಲ. ನಾವು ಈಗಿನ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್ ತಕೊಂಡು ಅದನ್ನ ಟ್ಯಾಂಕ್ ನಲ್ಲಿ ಸ್ಟೋರೇಜ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಕೊಂಡು ನಮ್ಮ ಪ್ರಾಪರ್ಟಿ ಒಳಗಡೆ ಹೊರಗಡೆ ಬಿಡುವಾಗಿಲ್ಲ, ಹೊರಗಡೆ ಬಿಡೋದೂ ಇಲ್ಲ. ಹೌದು ಹೌದು, ಬಿಕಾಸ್ ಕಂಟಾಮಿನೇಷನ್ ಅಗೇನ್ ಇಟ್ಸ್ ಪನಿಷಬಲ್ ಇದ್ರಲ್ಲಿ ಬರುತ್ತೆ. ಅದಕ್ಕೆ 3 ಇಯರ್ಸ್ ಆರ್ 1 ಇನ್ 5 ಇಯರ್ಸ್ ನಾವು ಪರ್ಮಿಷನ್ ತಕೊಂಡು ಟ್ಯಾಂಕ್ ಮಾಡಿಕೊಂಡು ಅದನ್ನ ಸೋಪ್ ಮಾಡುದು. ಅದನ್ನ ಪೂರ್ಣ ಇಂಗಿಸ್ತೀರಾ ಅಥವಾ ಒಣಗಿಸ್ಬಿಟ್ಟು ಅಲ್ಲಿರೋದನ್ನ ತೋಟಕ್ಕೆ ಅಥವಾ ಗದ್ದೆಗೆ ಬಳಕೆ ಮಾಡ್ತೀರಾ? ಇಂಗ್ಸದು ಅಂತ ಹೇಳಿದ್ರೆ ಬಿಸಿಲು ಜೋರು ಉಂಟು ಅಂತ ಹೇಳಿ ಆಗುವಾಗ ಅದು ಕಂಪ್ಲೀಟ್ ಇಂಗುತ್ತೆ, ನಮ್ಮ ಪ್ರೋಸೆಸ್ ಎಲ್ಲ ಮುಗಿದಾಗುವಾಗ ಆವಿಯಾಗಿ ಹೋಗುತ್ತೆ. ಆಮೇಲಿಂದ ಅದನ್ನ ಸ್ಕ್ರೇಪ್ ಮಾಡಿ ಕಾಂಪೋಸ್ಟ್ ಜೊತೆಗೆ ಮಿಕ್ಸ್ ಮಾಡಿ ಜೊತೆಗೆ ಸುಣ್ಣ ಹಾಕಿ ಅದನ್ನು ಏನ್ ಪ್ರೋಸೆಸ್ ಮಾಡ್ಬೇಕೋ ಅದನ್ನ ಪ್ರೋಸೆಸ್ ಮಾಡಿ ಬಿಟ್ಕೊಂಡು. ಕೆಲವೊಬ್ರು ಗದ್ದೆಗೂ ಉಪಯೋಗಿಸ್ಕೊಳ್ತಾರೆ. ಗದ್ದೆಗೆ ಉಪಯೋಗಿಸ್ಕೊಳ್ಬಹುದು, ಆದ್ರೆ ಗದ್ದೆಗೆ ಉಪಯೋಗಿಸ್ಕೊಂಡು ಸೆಕೆಂಡ್ ಕ್ರಾಪ್ ಮಾಡಿತು ಅಂತೇಳಿ ಅದಕ್ಕೆ ಅಸಿಡಿಟಿ ಜಾಸ್ತಿ ಇರುತ್ತೆ. ಸುಣ್ಣವನ್ನು ಹಾಕ್ತಾರೆ, ಸುಣ್ಣವನ್ನು ಬೇಕಷ್ಟು ಹಾಕ್ಬೇಕಾಗುತ್ತೆ. ಕೆಲವು ಸಲ ಏನಾಗುತ್ತೆ, ಓವರ್ ಆಗಿಬಿಟ್ಟು ಅದು ಬರ್ನ್ ಆಗಿ ಹೋಗುತ್ತೆ. ಅಷ್ಟು ಸಿವಿಯರ್ ಅಸಿಡಿಟಿ ಇರುತ್ತೆ ಈ ನೀರಿನಲ್ಲಿ. ಎಸ್ಪೆಷಲಿ ವಾಶ್ಡ್ ಮ್ಯೂಕಸ್ ಇರುವಂತ ನೀರಿರೋದು, ಈವನ್ ಪಲ್ಪ್ಡ್ ವಾಟರ್ ಬಿಟ್ಟರು ಆದ್ರೂ ಅಷ್ಟು ದೊಡ್ಡ ಇದಾಗೋದಿಲ್ಲ, ಸುಣ್ಣ ಹಾಕಿಬಿಟ್ಟು ಇದು ಮಾಡ್ಲಿಕ್ಕಾಗುತ್ತೆ. ಬಟ್ ವಾಷಿಂಗ್ ಮೆಷಿನ್ ಯೂಸ್ ಮಾಡಿಬಿಟ್ಟು ನಾವು ವಾಷರ್ ನ ಯೂಸ್ ಮಾಡಿಬಿಟ್ಟು ಮಾಡ್ತೇವಲ್ಲ, ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಕೆಲವೊಬ್ರು ಎಂಜೈಮ್ಗಳನ್ನ ಬಳಕೆ ಮಾಡಿಕೊಂಡು ಪಲ್ಪ್ ಮಾಡ್ತಾರೆ. ಹೀಗೆ ಒಟ್ಟಾರೆ ಅದು ಮರುಬಳಕೆ ಆಗ್ಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತದವೆ. ನಿಮಗೂ ಆ ಒಂದು ಆಲೋಚನೆ ಇರಬೇಕು ಅಲ್ವಾ? ಇದೆ, ಆದ್ರೆ ಎಂಜೈಮ್ ಯೂಸ್ ಮಾಡ್ಕೊಂಡು ಮಾಡಕ್ಕೆ ಹೊರಡ್ಲಿಲ್ಲ, ಪ್ರಯತ್ನ ಮಾಡ್ಲಿಲ್ಲ. ಮಾಡಬಾರ್ದು ಅಂತಲ್ಲ, ಬಟ್ ಅದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದಾಗುತ್ತೆ. ಹೌದು, ನಿಮ್ಮಲ್ಲಿರೋದು ಈಗ 10-26 ಎಕರೆ ಕಾಫಿ ತೋಟದಲ್ಲಿ ಅರೇಬಿಕಾ ಹೆಚ್ಚಿಗೆ ಇದೆಯಾ, ರೋಬಸ್ಟಾ ಹೆಚ್ಚಿಗೆ ಇದೆಯಾ? ಅರೇಬಿಕಾ ಜಾಸ್ತಿ ಇದೆ. ಅದರಲ್ಲಿ ಯಾವ್ದು ತಳಿ? ಅದನ್ನ ಈಗ ಕನ್ವರ್ಟ್ ಮಾಡ್ಕೊಂಡು ರೋಬಸ್ಟಕ್ಕೂ ಹೋಗ್ತಾ ಇದ್ದೆ, ಬಟ್ ಅರೇಬಿಕಾ ರಿಟೈನ್ ಮಾಡ್ತಾ ಇದ್ದೇನೆ. ಈವನ್ ರೀಪ್ಲಾಂಟಿಂಗ್ ಮಾಡಕ್ ಆಗುವಾಗಲೂ ಕೂಡ ನಾನು ಅರೇಬಿಕಾನೆ ಹಾಕಿದ್ದೇನೆ. ಯಾವ್ದು ತಳಿ ಹೆಚ್ಚಿಗಿದೆ ನಿಮ್ಮಲ್ಲಿ? ನಂದು ಒರಿಜಿನಲ್ 795, ಸ್ಟೇಷನ್ ಸೆಲೆಕ್ಷನ್ 795, 60 ವರ್ಷ ಮೇಲೆ ಆಯ್ತು. ಓಹೋ, ಅದನ್ನ ಈಗ ರೀಪ್ಲಾಂಟ್ ಮಾಡ್ತಾ ಇದ್ದೇನೆ. ಸೀಡ್ಸ್ ಕೂಡ ತಕೊಂಡು ಅದನ್ನು ಕೂಡ ಹಾಕಿದ್ದೇನೆ. ಬಟ್ ಅದು ಸ್ಟೇಷನ್ ಸೆಲೆಕ್ಷನ್ ಅಂತ ಬರಲ್ಲ, ಸೆಲೆಕ್ಷನ್ 795 ಅಂತ ಬರುತ್ತದೆ. ಅದ್ರ ಜೊತೆಗೆ ಒಂದು 8 ಇಯರ್ಸ್ 10 ಇಯರ್ಸ್ ವ್ಯಾಕ್ಸ್ ನಲ್ಲಿ 5B ವೆರೈಟಿ ಹಾಕಿದ್ದೇನೆ. ಅದನ್ನೊಂದು ಸರ್ಟನ್ ಏರಿಯಾದಲ್ಲಿ ಫುಲ್ ಎಂಟೈರ್ ಬ್ಲಾಕ್ ಅದನ್ನ ಹಾಕಿದ್ದೇನೆ. ಆಮೇಲಿಂದ ಚಂದ್ರಗಿರಿ ಈಗ ಲೇಟೆಸ್ಟ್ ಇದಲ್ಲಿ, ಮತ್ತೆ ನಂಬರ್ 6 ಕೂಡ ಇದೆ. ವೆರೈಟೀಸ್ ಯಾವ್ದು ನಮ್ಮ ಇದಕ್ಕೆ ಸೂಟ್ ಆಗುತ್ತೋ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ 795, 5B, ಚಂದ್ರಗಿರಿ ಇವನ್ನೆಲ್ಲ ಹೋಲಿಕೆ ಮಾಡಿ ನೋಡಿದ್ರೆ ಗುಣಗಳ ಬಗ್ಗೆ ಏನ್ ಹೇಳ್ತೀರಿ, ಅವುಗಳ ವಿಶೇಷತೆ? ಈಗ 5B ಎಲ್ಲ ಸ್ವಲ್ಪ ರೆಸಿಸ್ಟೆಂಟ್ ವೆರೈಟಿ, ಸ್ವಲ್ಪ ಡ್ರಾಟ್ ರೆಸಿಸ್ಟೆನ್ಸ್ ಸ್ವಲ್ಪ ಚೆನ್ನಾಗಿರುವ ಕಾಣುತ್ತೆ. ಓಹೋ, 5B. 5B. ಆಮೇಲೆ ಚಂದ್ರಗಿರಿ, ಓಕೆ, ಚಂದ್ರಗಿರಿ ಲೇಟೆಸ್ಟ್ ಇದಾಗುವಾಗ ಸಣ್ಣ ಪ್ಲಾಂಟ್ ನಲ್ಲಿ ಅದಕ್ಕೆ ಫೀಡ್ ಮಾಡಿದಾಗ ಈಲ್ಡ್ ಕೊಡುತ್ತೆ. ಓಹೋ, ಸಾಧಾರಣ ಆವರೇಜ್ ಒಂದು ಕ್ರಾಪ್ ನಂದಿಕ ಸೆಕೆಂಡ್ ಇಯರ್ ನಾನು ಪಿಕ್ ಮಾಡ್ತಾ ಇರೋದು. ಓಕೆ, ಐ ಆಮ್ ಸ್ಯಾಟಿಸ್ಫೈಡ್ ಗಿಡದ ಗ್ರೋತ್ ಅದರ ಅಲ್ಲಿ ಬರುವಂತ ಈಲ್ಡ್ಗೆ ನೋಡಿದ್ರೆ. 795 ಆಕ್ಚುಲಿ ಅನ್ಬೀಟನ್ ಅರೇಬಿಕಾ ವೆರೈಟಿ ಅಂತ ಹೇಳ್ಬೋದು ಅದು. ಅದಕ್ಕೆ ಒಂದು ಅರೋಮಾ ಇದೆಲ್ಲ ಕೆಂಟ್ ಬಿಟ್ರೆ 795. ಓಹೋ, ಕೆಂಟನ್ನು ಇಟ್ಕೊಂಡಿದ್ರ? ಇಲ್ಲ, ಕೆಂಟ್ ಇಟ್ಕೊಂಡಿಲ್ಲ. ನಾವು ಆಕ್ಚುಲಿ ಕೆಂಟ್ ಪ್ಲಾಂಟೇ ಮಾಡ್ಲಿಲ್ಲ, ಡೈರೆಕ್ಟ್ ಆಗಿ ಇದು ಸ್ಟೇಷನ್ ಸೆಲೆಕ್ಷನ್ 795 ಇತ್ತು ಆ ಟೈಮ್ ನಲ್ಲಿ, ಡಾಕ್ಟರ್ ಆರ್ ಎನ್ ನರಸಿಂಹಸ್ವಾಮಿ ಅವರ ಬಾಳೆಹೊನ್ನೂರಿನಲ್ಲಿ ಡೆವಲಪ್ ಆದಂತ ವೆರೈಟಿ ಅದು. ಹಾಗೆ ಅದನ್ನ ಪ್ಲಾಂಟ್ ಮಾಡಿದ್ದು ಫಸ್ಟ್, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮತ್ತೆ ಜೊತೆಗೆ C x 6 ಪ್ಯಾಡಿ ಫೀಲ್ಡ್ ನಲ್ಲಿ ಏನ್ ಮಾಡಿದೀನಿ ಅದನ್ನ C x 6 ಹಾಕಿದ್ದೇನೆ, ರೆಗ್ಯುಲರ್ C x 6. ಆಮೇಲಿಂದ ಲೇಟೆಸ್ಟ್ ಇದರಲ್ಲಿ ರಿಲೀಸ್ ಆಗದೆ ಹೋದ್ರು ಕೂಡ ನಮ್ ಪ್ಲಾಂಟ್ ಸಿಕ್ಕಿದ್ದನ್ನ ಟ್ರಯಲ್ ನೋಡೋದಕ್ಕೋಸ್ಕರ ನಾನು C x 6 ಡ್ವಾರ್ಫ್ ಕೂಡ ಹಾಕಿದ್ದೇನೆ. ಓಹೋ, C x 6 ಡ್ವಾರ್ಫ್ ಪ್ಲಾಂಟ್ ಕಂಡೀಷನ್ ಒಳ್ಳೇದುಂಟು. ಆಮೇಲೆ ಇರಿಗೇಷನ್ ಶೆಡ್ಯೂಲ್ ನಾವು ಪ್ರಾಬಬ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಈಲ್ಡ್ ಒಳ್ಳೇದು ಬರುವ ತರ ಉಂಟು, ಪ್ಲಾಂಟ್ ಕಂಡೀಷನ್ ಚಂದ ಇರೋದ್ರಿಂದ. ಮತ್ತೆ ಇಯರ್ ಬೈ ಇಯರ್ ಅದು ಬೆಟರ್ ರಿಸಲ್ಟ್ ಕೊಡ್ತಾ ಉಂಟು ಅಲ್ವಾ? ಒಳ್ಳೆ ಆಸಕ್ತಿಯಿಂದ ತಾವು ತೋಟದ ಅಭಿವೃದ್ಧಿಯಲ್ಲಿ ತೊಡಸ್ಕೊಂಡಿರೋದನ್ನ ನಾವು ಕೇಳಲ್ಪಟ್ವಿ, ಮತ್ತೆ ನಿಮ್ಮ ಮಾತಿನಿಂದ ವ್ಯಕ್ತವಾಗ್ತಾ ಇದೆ. ಒಳ್ಳೇದೆ ಅಂದ್ರೆ ಹಳ್ಳಿಯಲ್ಲೂ ಬದುಕನ್ನ ಕಟ್ಕೋಬಹುದು, ಹಳ್ಳಿ ಪರಿಸರದಲ್ಲಿನೂ ಈ ರೀತಿಯಲ್ಲಿ ತೊಡಗಿಸಿಕೊಂಡು ಬೆಳವಣಿಗೆ ಆಗ್ಬಹುದು ಅನ್ನೋದಕ್ಕೆ ನಿಮ್ಮಂತವರು ಅನೇಕ ಕಡೆ ಕಾಣಿಸಿಕ್ತಾರೆ. ಕೃಷಿ ಲಾಭದಾಯಕ ಅಲ್ಲ ಅಂತ ಅನ್ನೋರಿಗೆ ನಿಮ್ಮಂತವರಿಂದ ಒಳ್ಳೆ ಉತ್ತರನೂ ಸಿಗುತ್ತೆ ಅಲ್ವಾ? ಖಂಡಿತ. ಆದ್ರೆ ಈಗಿನ ಸ್ಥಿತಿನಲ್ಲಿ ಏನು ಅಂತ ಹೇಳಿದ್ರೆ, ನಮಗೆ ಇನ್ಪುಟ್ ಜಾಸ್ತಿ ಇದೆ, ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುವಾಗ ರಿಟರ್ನ್ಸ್ ಈಗೇನೋ ಪರವಾಗಿಲ್ಲ, ಕಾಫಿ ಪ್ರೈಸಸ್ ಸ್ವಲ್ಪ ಮೇಲ್ಗಡೆ ಹೋಗಿದೆ. ಅದರ್ವೈಸ್ ಈಗ 4-5 ಇಯರ್ಸ್ ಬ್ಯಾಕ್ ನಮ್ಗೆ ಇನ್ಪುಟ್ ಜಾಸ್ತಿ ಅಷ್ಟೇ ಹೊರತು ಪಕ್ಕ ಈಲ್ಡ್ ನಮಗೆ ಒಳ್ಳೇದು ಬರ್ಲಿಲ್ಲ ಅಂತೇಳಿ ಅಲ್ಲಿಂದಲ್ಲಿಗೆ ಮೇಂಟೈನ್ ಮಾಡೋದಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು. ನಮ್ದೆಲ್ಲ ಏನಂತಂದ್ರೆ ಈಗ ರೀಪ್ಲಾಂಟಿಂಗ್ ಸ್ಟೇಜ್ ನಲ್ಲಿ ಇರೋದ್ರಿಂದ ಸ್ವಲ್ಪ ಹಾರ್ಡ್ಶಿಪ್ ಎನ್ಕೌಂಟರ್ ಆಗ್ತಾ ಇದೆ. ಬಟ್ ಮಲ್ಟಿಪಲ್ ಇದರಲ್ಲಿ ನಮ್ಮ ಓವರ್ ಹೆಡ್ ಕಾಸ್ಟ್ ನ ನಾವು ಕಟ್ ಮಾಡಿಕೊಂಡು ಸರಿಯಾದ ಇದು ಬರಲ್ಲವರಿಗೆ ಸ್ವಲ್ಪ ಹ್ಯಾವ್ ದ ಪೇಷನ್ಸ್ ಅಂತ ಹೇಳ್ಬೇಕು ಅಷ್ಟೇನೆ. ಮತ್ತೆ ಈಗ ನಾವು ಇಲ್ಲಿ ಇದ್ದುಕೊಂಡು ಟೌನಿಗೆ ಹೋಗೋದಕ್ಕೂ ಟೌನ್ ನಲ್ಲಿ ಇದ್ದುಕೊಂಡು ಇಲ್ಲಿ ಬರೋದಕ್ಕೂ ವ್ಯತ್ಯಾಸ ಉಂಟು ಅಲ್ವಾ? ಯಾಕಂದ್ರೆ ಟೌನ್ ನಲ್ಲಿ ಇದ್ದು ಬರೋಕೆ ನಮಗೆ ಟೈಮ್ ಇಲ್ಲ, ನಾವು ಇಂತ ಪರ್ಟಿಕ್ಯುಲರ್ ಟೈಮ್ ಗೆ ಅಲ್ಲಿ ಮೇಂಟೈನ್ ಮಾಡಕ್ ಆಗೋದಿಲ್ಲ, ಮೇಂಟೈನ್ ಮಾಡಲ್ಲ. ಆದ್ರೆ ಇಲ್ಲಿ ಇದ್ದುಕೊಂಡು ನಾವು ಹೊರಗಡೆ ಹೋಗೋದ್ರೆ ನಾವು ಒಂದ್ ಸಿನ ವೀಕ್ ಬೇಕಾದ್ರೆ ಹೊರಗಡೆ ಹೋಗೋಣ, ನಮ್ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೊರಗಡೆ ಹೋಗಿ ಬರಕ್ ಆಗುತ್ತೆ. ನಮ್ ಕೆಲಸ ಏನ್ ಬೇಕೋ ಕೆಲಸ ಮಾಡಿಸ್ಕೊಂಡು ಬರಕ್ಕೆ ಹೋಗ್ಲೇಬೇಕು, ನಾವ್ ಇಲ್ಲಿ ಕೂತ್ಕೊಂಡು ಎಲ್ಲಾನು ಮಾಡಕ್ ಆಗಲ್ಲ. ನಿಜ ನಿಜ.

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಈಗ ನಿಧನ ಸುದ್ದಿ. ಚೆಯ್ಯಂಡಾಣೆ ನರಿಯಂದಡ ನಿವಾಸಿ ಚೆಯ್ಯಂಡ ದಿವಂಗತ ತಿಮ್ಮಯ್ಯ ತಮ್ಮೆ ಅಂಗಡ ಪುಣ್ಣು ಪೊನ್ನಕ್ಕಿ 86 ವಯತ್ತಿಲ್ ಇಂದು ಮರಣಪಟ್ಟಿತು. ಚೆಯ್ಯಂಡ ಪೊನ್ನಕ್ಕಿ ತಾಮನೆ ಬೆಪ್ಪುಡಿಯಂಡ ಅಂಗಡ ಅಕೇರಿ ಕಾರ್ಯ ಚೆಯ್ಯಂಡ ಒಕ್ಕ ತೋಟಗಳತ್ತು ನಾಳೆ ಮಧ್ಯಾಹ್ನ 1:30 ನಡಪಂದು ಒಕ್ಕ ಕಾರ ಅರಿಚಿಟ್ಟಿತು. ಬೆಂಗಳೂರಿನ ಜಿಕೆ ವಿಕೆ ಕಾಲೇಜಿನ ನಿವೃತ್ತ ಪ್ರೊಫೆಸರ್ 72 ವರ್ಷ ಪ್ರಾಯದ ಕೆದಂಬಡಿಯ ಸೋಮಣ್ಣ ಅವರು ಇದೇ 6 ನಿಧನರಾದರು. ಕೆದಂಬಡಿಯ ಸೋಮಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ 1 ನಂತರ ನಂಜರಾಯಪಟ್ಟಣದ ದಾಸವಳ್ಳದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಚೆಯ್ಯಂಡಾಣೆ ಮರಂದೋಡ್ ಗ್ರಾಮ ಮೇರಿಯಂಡ ಉತ್ತಪ್ಪ ಇಗ್ಗು ಅಂಗ ಇಂದು ಪಲಾಕ 9 ಮರಣಪಟ್ಟಿತು. 69 ವಯತ್ತಿರ ಮೇರಿಯಂಡ ಉತ್ತಪ್ಪ ಇಗ್ಗು ಅಂಗಡ ಕೇರಿ ಕಾರ್ಯ ನಾಳೆ ಪಲಾಕ 10 ಮರಂದೋಡು ಗ್ರಾಮತ್ತುಳ್ಳ ಒಕ್ಕ ತೋಟಗಳ ನಡಪಂದು ಒಕ್ಕ ಕರ ಅರಿಚಿಟ್ಟಿತು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸುದ್ದಿ ಜಂಪೆ ಪ್ರಾಯೋಜಕರು ಗೌಡ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮಾಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ. 2022-23 ಸಾಲಿನ ತೃತೀಯ ಸೋಪಾನ ಜಿಲ್ಲಾ ಪುರಸ್ಕಾರ ಪರೀಕ್ಷೆ ಹಂಗೆ ಸಾಧಕರಿಗೆ ಸನ್ಮಾನ ಜಂಬರ ಇಂದು ಭಾರಿ ಪೊರ್ಲುಲಿ ಮಡಿಕೇರಿನ ಸ್ಕೌಟ್ಸ್ ಗೈಡ್ಸ್ ಭವನಲ್ಲಿ ನಡೆದು ಜಿಲ್ಲಾ ಪ್ರಧಾನ ಆಯುಕ್ತರು ಕೆಟಿ ಬೇಬಿ ಮ್ಯಾಥ್ಯೂ ಧ್ವಜಾರೋಹಣ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹಂಗೆ ಕೊಡಗು ಜಿಲ್ಲೆನ ಬ್ಯಾರೆ ಬ್ಯಾರೆ ಶಾಲೆನ ಗೈಡ್ಸ್ ಮತ್ತೆ ಸ್ಕೌಟ್ಸ್ ಮಕ್ಕ ಪರೀಕ್ಷೆನ ಬರೆದು ಮಧ್ಯಾಹ್ನದ ಮೇಲೆ ಆಖೇರಿ ಜಂಬರಲಿ ಪದ್ಮಶ್ರೀ ವಿಜೇತೆ ರಾಣಿ ಮಾಚಯ್ಯ ಸೇರಿದಂಗೆ ನಾಡಪ್ಪದ ಆಶಾ ಫಿಲ್ಮ್ನ ನಟ ಬೊಳ್ಳೆಜೀರ ಅಯ್ಯಪ್ಪನವು ಗ್ರಾಮೀಣ ಉತ್ತಮ ಶಿಕ್ಷಕಿ ವಾಮನ ಮೇಡಂ ಅವರನ್ನ ಗೌರವಪೂರ್ವಕ ಆಗಿ ಸನ್ಮಾನಿಸಲಾತು. ಈ ಕಾರ್ಬರ್ಲಿ ಬ್ಯಾರೆ ಬ್ಯಾರೆ ಶಾಲೆನ ಗೈಡ್ಸ್ ಕ್ಯಾಪ್ಟನ್ಗ ಹಂಗೆ ಸ್ಕೌಟ್ಸ್ ಮಾಸ್ಟರ್ ಮತ್ತೆ ಜಿಲ್ಲಾ ತರಬೇತಿ ಆಯುಕ್ತರು ಮೈಥಿಲಿ ರಾವ್, ಪುಷ್ಪವೀನ್ ಮೇಡಂ, ಸ್ಕೌಟ್ಸ್ ವಿಭಾಗದ ರಂಜಿತ್ ಸರ್, ವಸಂತಿ ಮೇಡಂ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದೋ. ಈ ಮಾಹಿತಿನ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಭವನದ ಮುಖ್ಯ ಸಂಘಟಕರು ಆಗಿದ್ದ ಶ್ರೀಮತಿ ದಮಯಂತಿ ಮೇಡಂ ಅವು ಮಾಹಿತಿ ಕೊಟ್ಟೋಳು. ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟನ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ 5 ಮತ್ತು 8 ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 9-18 ಮುಟ್ಟ ಪಬ್ಲಿಕ್ ಪರೀಕ್ಷೆ ನಡೆಸಿಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ನಿರ್ಧರಿಸಿದ್ದು ಒಟ್ಟು 50 ಅಂಕಗಳಿಗೆ 40 ಲಿಖಿತ ಪರೀಕ್ಷೆ ಮತ್ತು 10 ಮೌಖಿಕ ಪರೀಕ್ಷೆ ನಡೆದಿದೆ ಅಂತ ಶಿಕ್ಷಣ ಇಲಾಖೆ ಪ್ರಕಟಣೆಗೆ ತಿಳಿಸಿತ್ತು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಸಕ್ತ ಸಾಲಿ 6 ತರಗತಿ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ 8 ಮುಟ್ಟ ಕಾಲಾವಕಾಶ ಉಟ್ಟು ತಾಗೊತ್ತಾಗುಟ್ಟು. ನೀರುಗಳಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿನ ತನ್ನೀರು ಹಳ್ಳ ಗ್ರಾಮಲಿ ಅರಣ್ಯ ಹಕ್ಕು ಸಮಿತಿ ಸಭೆ ಇಂದು ನಡೆದು ಗ್ರಾಮದ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ಶಾಸಕ ಅಪ್ಪಚ್ಚು ರಂಜನ್ ಅವು ಫಲಾನುಭವಿಗೆ ತಮ್ಮ ಜಾಗಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೆ ಪಡ್ಕೊಂಡ ದಾಖಲೆಗ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರನ ನಿಗದಿತ ಅವಧಿ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸುವ ಹಂಗೆ ಸೂಚನೆ ಕೊಟ್ಟಳು. ಜಿಲ್ಲೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವು ಭೇಟಿ ನೀಡುವ ಸಮಯದಲ್ಲಿ ನಡೆಸುವ ಕಾರ್ಬರ್ಲಿ ಎಲ್ಲಾ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಂಚಿಕೆ ಕ್ರಮ ಕೈಗೊಂಡಳು. ಅಕ್ರಮ ಸಕ್ರಮ ಸಮಿತಿ 94C ಮತ್ತೆ 94CC ಅರಣ್ಯ ಹಕ್ಕು ಸಮಿತಿ ಯೋಜನೆ ಅಡಿಲಿ ಕ್ಷೇತ್ರ ವ್ಯಾಪ್ತಿನ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾದೆ ಅಂತ ಅವು ಹೇಳ್ದು. ಸಭೆನ ಅಧ್ಯಕ್ಷತೆನ ಅರಣ್ಯ ಹಕ್ಕು ಸಮಿತಿನ ಅಧ್ಯಕ್ಷೆ ಕಮಲಾ ಸುರೇಶ್ ಅವು ವಹಿಸಿದ್ದು. ಹಂಗೆ ವೇದಿಕೆಯಲ್ಲಿ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ ಫೆಬ್ರವರಿ 12 2021-22 ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತೆ ಸನ್ಮಾನ ಜಂಬರ ನಡೆದಿದೆ. ಅಂದು ಹೊತ್ತಾರೆ 10 ಕೊಡಗುಗೌಡ ವಿದ್ಯಾಸಂಘದ ಸಭಾಬಡಿಯಲ್ಲಿ ನಡೆಯುವ ಕಾರ್ಬಾರ್ನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊಂಬಾರನ ಕೆಜಿ ಬೋಪಯ್ಯ ಅವು ಉದ್ಘಾಟನೆ ಮಾಡುವೆ. ಕೊಡಗು ವಿದ್ಯಾಸಂಘದ ಅಧ್ಯಕ್ಷ ಹೊಸೂರು ರಮೇಶ್ ಜೋಯಪ್ಪ ಅವು ಅಧ್ಯಕ್ಷತೆ ವಹಿಸುವೆ. ಮುಖ್ಯ ನಿಂಟರಾಗಿ ಕಾವೇರಿ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರು ಕುಂದಲ್ಪಾಡಿ ಜೆ ದಿವಾಕರ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ಅಖಿಲ ಭಾರತ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಫೆಬ್ರವರಿ 2023 ಪೂರಕ ಪರೀಕ್ಷೆಗೆ ಮಡಿಕೇರಿನ ಕೊಡಗು ಜಿಲ್ಲೆನ ಜಿಲ್ಲಾ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 6 ರಿಂದ 11 ಮುಟ್ಟ ನಡೆದಿದೆ. ಈ ಪರೀಕ್ಷೆನ ಯಾವುದೇ ಅವ್ಯವಹಾರಗಳಿಲ್ಲದೆ ಸುಗಮವಾಗಿ ನಡೆಸುವ ಸಲುವಾಗಿ ದಂಡ ಪ್ರಕ್ರಿಯೆ ಸಂಹಿತೆ 1973 ಕಾಲಂ 144 ದತ್ತ ಆದ ಅಧಿಕಾರದ ಹಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ವ್ಯಾಪ್ತಿನ ಪ್ರದೇಶದ ನಿಷೇಧಿತ ಜಾಗತ ಘೋಷಿಸಿ ಆದೇಶ ಹೊರಡಿಸಿಯಳು. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಂತರ್ ದಕ್ಷಿಣ ವಲಯದ ಗೂಡೆಗಳ ಹಾಕಿ ಪೈಪೋಟಿ ಇಂದಿಂದ ನಾಳೆಗೆ ಮುಟ್ಟ ಪ್ಯಾಟೆನ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಹಾಕಿ ಟರ್ಫ್ ಮೈದಾನದಲ್ಲಿ ನಡೆದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಗೂಡೆಗಳ ಹಾಕಿ ಪೈಪೋಟಿಗೆ ಚಾಲನೆ ಸಿಕ್ತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರಾಗಿದ್ದ ವಿಟಿ ವಿಸ್ಮಯ್ ಅವು ಪಂದ್ಯಾವಳಿಗೆ ಚಾಲನೆ ನೀಡಿದ್ದು ಕೇರಳದ ಕೊಲ್ಲಂ ಹೈದರಾಬಾದ್ ಮಡಿಕೇರಿ ಕ್ರೀಡಾ ಪ್ರಾಧಿಕಾರದ ಗೂಡೆಗಳ ತಂಡ ಪಾಲ್ಗೊಳ್ಳುವೆ. ಹಂಗೆ ನಾಳೆ ಹಿಂಬೂತು 5 ಗಂಟೆಗೆ ಆಖೇರಿ ಜಂಬರ ಕೂಡ ನಡೆದಿದೆ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಕೂಡ ಪಾಲ್ಗೊಳ್ಳುವೆ. ಭಾರತೀಯ ಕ್ರೀಡಾ ಪ್ರಾಧಿಕಾರದ ತರಬೇತಿ ಕೇಂದ್ರದ ಮೇಲ್ವಿಚಕರಾಗಿದ್ದ ಮಿನಿ ಉನ್ನಿರಾಜವು ಮಾಹಿತಿ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ ಕುಶಾಲನಗರ ಮಡಿಕೇರಿ ನಾಪೋಕ್ಲು ಸೋಮವಾರಪೇಟೆ. ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್ ಬೆಡ್ಶೀಟ್ ಟವಲ್ ಕಾರ್ಪೆಟ್ ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗುಣಿಕೊಪ್ಪಲು. ಜನವರಿ 26 ಮರಣಪಟ್ಟ ಶ್ರೀಮಂಗಲ ಬೀರುಗ ಗ್ರಾಮ ಮಾನಿರ ಪೌತಿ ಅಣ್ಣಯ್ಯ ಐಂಡ ಮೋವೋ ರಮೇಶ್ ಐಂಡ ಮಾದಕಾರ್ಯ ನಾಳೆ 14 ಪೊಲಕ 11 ಗಂಟೆಗೆ ಬೀರುಗ ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡ್ಪ. ಒಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಅರ್ಜಿತು ಬರೋನೊಂದು ಮಾನಿರ ಎ ಕಸ್ತೂರಿ ಪಿಂಜ ಒಕಕಾರ ಕಟ್ಟಂಡಿತು. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಇಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ರಕ್ತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಜನವರಿ 29 ಮರಣಪಟ್ಟ ಬಿಶೆಟ್ಟಿಗೇರಿ ಕರ್ತೂರ ರಕ್ಷಿತ್ ಜೋಯಪ್ಪ ಎಂಡ ಪೊಣ್ಣು ಗಂಗಾ ಎಂಡ ಮಾದಕಾರ್ಯ ನಾಳೆ 14 ಬಿಶೆಟ್ಟಿಗೇರಿಲುಳ್ಳ ಸ್ವಂತ ಮನೆಯಲ್ಲಿ ನಡ್ತವ. ಒಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಅರ್ಜಿತು ಬರೋನೊಂದು ಕರ್ತೂರ ರಕ್ಷಿತ್ ಜೋಯಪ್ಪ ಕರ್ತೂರ ಕಟ್ಟಿದೇವಯ್ಯ ಪಿಂಜ ಸಂಸಾರಕಾರ ಕಟ್ಟಂಡಿತು. ಸ್ವೀಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವೀಸ್ ಗೋಲ್ಡ್ ಇನ್ ಡೈಮಂಡ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಅಭಿಲಾಷ್ ಸ್ಟೋರ್ಸ್ ನಲ್ಲಿ ನಾನ್ ಸ್ಟಿಕ್ ಕುಕ್ವೇರ್, ಸ್ಟೇನ್ಲೆಸ್ ಸ್ಟೀಲ್ ಹಾಟ್ ಕೇಸ್, ಅಮೆರಿಕನ್ ಟೂರಿಸ್ಟ್, ವಿಐಪಿ ಲಗೇಜ್ ಟ್ರಾಲಿಗಳ ಮೇಲೆ ಅಪ್ ಟು 40% ಡಿಸ್ಕೌಂಟ್. ಅಲ್ಲದೆ ಮಿಕ್ಸಿ, ಕುಕ್ಕರ್, ಗ್ಯಾಸ್ ಸ್ಟವ್ ಗಳ ಮೇಲೆ ಅತ್ಯಾಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಪಾಕಶಾಲಾ, ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಕೆಎನ್ ವಾಸುದೇವ ಅಡಿಗಾವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪ್ ಇಂದ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.